ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಾವು ಹೈನುಗಾರಿಕೆ ಒಳಗ ಏನು ಅನುಭವ ಪಡೆದಿದ್ದಾರೆ ಅಂಥ ಒಬ್ಬ ಕೃಷಿ ಮಹಿಳೆ, ರೈತ ಮಹಿಳೆ ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಉಪಸ್ಥಿತರಿದ್ದಾರೆ. ಕಲಬುರಗಿಯ ಸಮೀಪದ ಸಯ್ಯ ಚಿಂಚೋಳಿ ಒಳಗ ಅವರು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಜ್ಯೋತಿ ಅವಿನಾಶ್ ಉಪಳಾವಕರ್ ಅವರು ಇವತ್ತ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಜ್ಯೋತಿ ಉಪಳಾವಕರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಾವು ಸುಮಾರು 4 ವರ್ಷಗಳಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ವಿಷಯ ಗೊತ್ತಾಯ್ತು. ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ತಾವು ಮಾಡ್ತಾ ಇದ್ದೀರಿ. ಸುಮಾರು 100 ಎಮ್ಮೆಗಳನ್ನ ಕಟ್ಟಿದ್ದೀರಿ, 70 ಕರುಗಳದಾವ, ಮತ್ತೆ ಒಳ್ಳೆ ನೆಟ್ವರ್ಕ್ ಮಾಡಿಕೊಂಡು ತಾವು ಹಾಲಿನ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀರಿ. ತಾವು BA/BEd ಕಲಿತು ಈ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಖುಷಿ ಕೊಡುವಂತದ್ದು ಮತ್ತೆ ಎಲ್ಲರಿಗೂ ಪ್ರೇರಣೆ ಕೂಡ ನೀಡುವಂತದ್ದು. ಹೌದಪ್ಪ, ನಾವು ಕಲ್ತ ಮೇಲೆ ನೌಕರಿ ಹುಡುಕಾಡ್ಕೊತ ಹೋಗಿ ಒಬ್ಬ ಶಿಕ್ಷಕಿಯಾಗಿ ಅಥವಾ ಯಾವುದೋ ಒಂದು ಕೆಲಸ ಮಾಡಬಹುದಾಗಿತ್ತು ನೀವು, ಆದ್ರೆ ಅದನ್ನು ಬಿಟ್ಟು ಇಲ್ಲ ಹೈನುಗಾರಿಕೆ ಮಾಡಿ ಇದರೊಳಗೆ ಏನ್ ಸಾಧನೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನೀವು ಇದನ್ನ ಹೈನುಗಾರಿಕೆ? ಕಾಯಶ್ ಬಾಳ ಇತ್ರಿ, ನಂಗ ನಮ್ಮ ಮನೆಯವ್ರ ಕಾಯಶ್ ಇತ್ತು. ನಾ ರೈತ ಮನೆಯಲ್ಲ ಹುಟ್ಟು ಬೆಳೆದವಳು ಹಳ್ಳಿಯಲ್ಲಿ. ಇಲ್ಲಿ ಬಂದ್ಮಗ ನಮ್ಮ ಮಾವರ ಕಡೆ ಹೊಲ ಅದು ಏನಿರ್ಲಿಲ್ಲ, ನಾವು ಕೈಮ ಹೊಲ ತಗೊಂಡು ರೋಡ್ ಏನೂ ಇರ್ಲಿಲ್ಲ ರೀ, ರೋಡ್ ಎಲ್ಲ ಮಾಡ್ಕೊಂಡು ಫಸ್ಟ್ ಗೆ ನಾವು ಒಂದು ಆಕಳು ತಂದಿವ್ರಿ, ಫಸ್ಟ್ ಆಕಳ ತರ್ಬೇಕಂತೇಳಿ. ಆಮೇಲೆ 1 ಎಮ್ಮೆ 2 ಎಮ್ಮೆ 3 ಎಮ್ಮೆ ಹಿಂಗ್ ಮಾಡ್ಕೋತ ಮಾಡ್ಕೋತ ಇವತ್ತು 100 ಎಮ್ಮೆ ಇದಾವ್ರಿ ನಮ್ ಕಡೆ. ಒಂದರಿಂದ ಶುರು ಮಾಡಿದ್ರು? ಒಂದರಿಂದ ಶುರು ಮಾಡಿವ್ರಿ. ಜಮೀನು ಕೂಡ ನೀವೇ ಪರ್ಚೇಸ್? ನಾವೇ ಪರ್ಚೇಸ್ ಮಾಡಿವ್ರಿ. ಒಂದರಿಂದ ಈಗ 100 ಎಮ್ಮೆಗಳು ನಮ್ಮ ಹತ್ರ ಅದಾವ. ಈ 100 ಎಮ್ಮೆಗಳನ್ನ ಮತ್ತೆ ನಡುವು ಖರೀದಿ ಮಾಡಿದ್ರು ಅಥವಾ ಏನು ಹೆಂಗ? ಇಲ್ಲ, ಹಂಗೆ ಒಂದರಿಂದ ಸ್ಟಾರ್ಟ್ ಮಾಡಿವಲ್ರಿ, 2, 5, 3, 4 ಆಮೇಲೆ 10, 10 ಹಿಂಗ 3 ಲಾಟ್ ಹರಿಯಾಣದಿಂದ ತರಿಸುವ್ರಿ. ಅಷ್ಟು ಇಷ್ಟು ಇಷ್ಟು ತರ್ಕೊಂತ 100 ಎಮ್ಮೆವರೆಗೆ ಬಂದಿ. 100 ಎಮ್ಮೆ ಅದಾವ ನಿಮ್ಮ? ಬಹಳ ದೊಡ್ಡ ಪ್ರಮಾಣದೊಳಗೆ ತಾವು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ. ಇಷ್ಟು ಮಾಡ್ಬೇಕಂದ್ರೆ ಕೇವಲ 4 ವರ್ಷಗಳಲ್ಲೇ ಇದನ್ನ ಮಾಡಿದ್ರಿ? 4-5 ವರ್ಷ. ಯಾವ ರೀತಿ ಇದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ? ಮನೆ ಕೆಲಸ ಮಾಡ್ಬೇಕು, ಅದ್ರ ಜೊತೆಗೆ ಹೈನುಗಾರಿಕೆ? ಮನೆ ಕೆಲಸ ನಾವೆಲ್ಲ ಮಾಡ್ತೀವ್ರಿ, ಕೆಲಸವ್ರು ಇರ್ತಾರ, ಮಕ್ಕಳೆಲ್ಲ ಹೋಗದ್ಮಾಗ ಹೊಲಕ್ ಹೋಗಿರ್ತೀವಿ. ನನ್ನ ಮನೆಯವ್ರು ಬರ್ತಾರೆ ನಂಗ್ ಹೆಲ್ಪ್ ಮಾಡಕ್, ನಮ್ಮ ಅಣ್ಣ ಅದರ, ನಮ್ಮ ಮನೆಯವರು, ನಮ್ಮ ಅಣ್ಣ, ನಾವು 3 ಜನ ಸೇರಿ ಮಾಡ್ತೀವ್ರಿ. ಈಗ ಇಂಥ ತಳಿಯ ಎಮ್ಮೆಗಳಿಂದ ನಮಗ್ ಒಳ್ಳೆ ಇಳುವರಿ ಬರ್ತದ ಅಂತ ಹೇಳಿ ಇದೇ ತಳಿ ಎಮ್ಮೆಗಳನ್ನು ತರಬೇಕು ಅಂತ ಹೇಳಿ, ಈಗ ನಿಮ್ಮಲ್ಲಿ 100 ಎಮ್ಮೆಗಳ ಇವುಗಳನ್ನೇ ತರಬೇಕು ಅಂತ ಹೇಳಿ ಯಾರ ಕಡೆಯಿಂದ ನೀವು ಕೇಳಿ? ಯಾಕಂತಂದ್ರೆ ಇದಕ್ಕೆ ಒಂದು ತಾಂತ್ರಿಕ ಜ್ಞಾನ, ಒಂದು ಮಾರ್ಗದರ್ಶನ ಬೇಕಾಗ್ತದ. ಇದನ್ನೆಲ್ಲ ತಾವು ಯಾವ ರೀತಿ ಪಡ್ಕೊಳ್ರಿ? ನಮ್ಮ ತಂದೆಯವರು, ಆಮೇಲೆ ನಮ್ಮ ಕಸಿನ್ ಒಬ್ಬರು ಅದರಿ, ಸುರೇಶ್ ಸಿಗಿ ಅಂತೇಳಿ, ಅವ್ರ ಮಾರ್ಗದರ್ಶನ ಫಸ್ಟ್ ರೀ. ಎಮ್ಮೆ ತರಕ ಎಲ್ಲ ಅವರು ನಮಗೆ ಮಾಹಿತಿ ಕೊಟ್ರು, ಆಮೇಲೆ ನಾವು ಮಾಡ್ಕೊಂಡ್ ಮಾಡ್ಕೊಂಡ್ ನಮ್ಗೂ ಅನುಭವ ಆಗ್ಬಿಟ್ಟದ. ನಮ್ಮಣ್ಣ ಖರೀದಿ ಮಾಡೋದಿದ್ರೆ ಹರಿಯಾಣಗೆ ಹೋಗ್ತಾರೆ, ಹೋಗಿ ಅವರು ತಗೊಂಬರ್ತಾರೆ. ಹೌದಾ? ತಾವು ಈ ಒಂದು ವ್ಯವಹಾರದೊಳಗೆ ಯಾವ ರೀತಿ ತಾವು ತೊಡಗಿಸ್ಕೊಂಡಿದ್ರಿ? ಕೃಷಿ ಒಳಗೆ ತಾವು ಏನೇನ್ ಮಾಡ್ತಾ ಇದ್ದೀರಿ? ನಾವೇ ಹೊಲಕ್ ಹೋಗ್ತಿವ್ರಿ ಅಷ್ಟೇ, ಲೇಬರ್ಸ್ ನೋಡೋದು ಮಾಡೋದು ಅದು ಮಾಡೋದು ಅದು ಮಾಡ್ತೀವ್ರಿ. ಈಗ ಹಾಲಿನ ಇಳುವರಿ 100 ಎಮ್ಮೆಗಳಿಂದ ಈಗ ಒಂದು ಹಂತಕ್ಕೆ ಬಂದದ, ಈಗ 100 ಎಮ್ಮೆಗಳಿಂದ ತಮಗ ಒಂದು ಹಾಲು ಉತ್ಪಾದನೆ ಆಗ್ತಾ ಇದೆ. ಈಗ 100 ಎಮ್ಮೆ ಅಂದ್ರೆ ಅಷ್ಟು ಹಾಲು ಕೊಡೋದಿಲ್ಲ, ಕೆಲವೊಂದಷ್ಟೇ ಕೊಡ್ತವ್ರಿ, ಕೆಲವೊಂದು ಕೊಡೋದಿಲ್ಲ. ನಮ್ದು ದಿನ 400 ಲೀಟರ್ ಹಾಲು ಆಗ್ತವ್ರಿ, ಮುಂಜಾನೆ ಸಂಜೆಗೆ ಸೇರಿ. ಎರಡು ಸೇರಿ. ಡೈಲಿ 2 ಹೊತ್ತು ತಾವು ಹಾಲನ್ನ ಮಾರಾಟ ಮಾಡ್ತಾ ಇದ್ದೀವಿ? 2 ಹೊತ್ತು ಹಾಕ್ತಿವ್ರಿ, ಸ್ವಲ್ಪ ಮನೆಗೆ ಹಾಕ್ತಿವ್ರಿ, ಸ್ವಲ್ಪ ಉಳಿದಿದ್ದು KMF ಹಾಕ್ತಿವಿ. ಹೌದಾ? ನೇರವಾಗಿ ನೀವು ಮಾರಾಟ ಮಾಡುವಂತದ್ದು ಎಷ್ಟು ಮತ್ತೆ ಸಂಸ್ಥೆಗೆ ಕೊಡುವಂತದ್ದು ಎಷ್ಟು? ಆಲ್ಮೋಸ್ಟ್ 300 ಲೀಟರ್ ಅಂತ ಮನೆಗಳಿಗೆ ಹಾಕ್ತಿವ್ರಿ, ಮಾರಾಟ ಆಗ್ತದೆ, ಉಳಿದಿದೆಲ್ಲ KMF. ನಿಮ್ಮಲ್ಲಿ ಅಂದ್ರೆ ಸಾಕಷ್ಟು ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ? ಅವರೆಲ್ಲ ಹಾಲಿನವರೆಲ್ಲ ಬಿಹಾರಿಗಳ್ರಿ, ಅವ್ರು ಒಂದ್ 8 ಜನ ಅದರ. ಆಮೇಲೆ ಒಂದ್ 5 ಫ್ಯಾಮಿಲಿ ಅದರ್ರಿ ನಮ್ ಕಡೆಯವರು, ಹಾಲ್ ಹಿಂಡೋರು ಒಂದ್ 4 ಜನ, ಹೆಂಡಿ ತೆಗೆಯವರು ಒಂದ್ 4 ಜನ, ಹಿಂಗ. ಆಮೇಲೆ ಹುಲ್ ಕಡಿಯಕ್ಕದೆಲ್ಲ ಬೇಕಲ್ರಿ, ಅವರೆಲ್ಲ ನಮ್ ಕಡೆಯಿಂದ ನೋಡಿದ್ರೆ ಕರ್ನಾಟಕದವ್ರು. ಹೌದಾ? ಅವ್ರ ಅನುಭವಗಳನ್ನ ಉಪಯೋಗ ಮಾಡ್ಕೊಳಕತ್ತೀರಿ ಬೇರೆ ಹೊರಗಿನವ್ರು? ಅಂದ್ರೆ ಇದ್ರೊಳಗ ಅನುಭವ ಇದ್ದಂತವ್ರನ್ನ ನಾವು ಮಾಡ್ಕೊಳ್ತಾ ಇದ್ರಿ. ಈಗ ಇಷ್ಟು ಎಮ್ಮೆಗಳನ್ನ ತಾವು ಸಾಕ್ತಾ ಇದ್ದೀರಿ ಅಂತಂದ್ರೆ ಸಾಕಷ್ಟು ಆಹಾರ, ಹುಲ್ಲು, ದಾಣಿ ಮಿಶ್ರಣ, ಹಿಂಡಿ ಇವೆಲ್ಲ ಬೇಕಾಗ್ತವೆ. ಇದನ್ನ ಬೆಳೆಯುವಂತದ್ದಾಗ್ಲಿ, ಆಮೇಲೆ ವ್ಯವಸ್ಥೆ ಮಾಡುವಂತದ್ದಾಗ್ಲಿ, ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಹುಲ್ ಹಾಕ್ತಿವ್ರಿ, ಅದ್ಗ ಕುಟ್ಟಿ ಮೆಷಿನ್ ಅಂತ ಹೇಳದ, ಚಾಪ್ ಕಟ್ರ ಮೆಷಿನ್. ಅದರಿಂದ ಎಲ್ಲ ನಾವು ಕಬ್ಬನ್ನು ಬೆಳಿತೀವ್ರಿ, ಅದಕ್ಕೆ ಬೆಳಿತೀವಿ ಎಮ್ಮೆಗಳಿಗೆ ಹಾಕಕ್ಕೆ. ಅದೆಲ್ಲ ಚಾಪ್ ಕಟ್ಟನ್ನ ಹಾಕಿ ಸಣ್ಣ ಮಾಡಿ, ಆಮೇಲೆ ಗೋಧಿ ಭೂಸ, ತೊಗರಿ ಭೂಸ ಇವೆಲ್ಲ ಖರೀದಿ ಮಾಡ್ತಿವ್ರಿ. ಇವೆಲ್ಲ ಖರೀದಿ ಮಾಡಿ ಎಲ್ಲ ನೀರೊಳಗೆ ನೆನೆಕ್ಕೆಲ್ಲ ಮಿಕ್ಸ್ ಮಾಡಿ ಹಾಕ್ತಿವ್ರಿ. ಈಗೇನು ತಮ್ಮಲ್ಲಿ ಜಮೀನ್ ಅದ, ಒಂದ್ 20 ಎಕರೆ ಜಮೀನೊಳಗ ಈ ಮೇವಿನ ಬೆಳೆಗಳನ್ನು ಕೂಡ ಬೆಳಿತಾ ಇದ್ದೀವಿ? ಹುಲ್ಲು ಬೆಳಿತೀವ್ರಿ, ಸೂಪರ್ ನೇಪಿಯರ್ ಅಂತೇಳಿ, ಅದನ್ನ ಆಲ್ಮೋಸ್ಟ್ ಜಾಸ್ತಿ ಅದೇ ಅದೇ ರೀ. ಅದು ಮೆಕ್ಕೆಜೋಳ ಅದನ್ನು ಎಮ್ಮೆಗಳಿನ ಸಲಗೆ ಹಾಕ್ತಿವ್ರಿ. ಇತ್ತೀಚಿನ ದಿವಸದೊಳಗೆ ಏನಾಗಿದೆ ಅಂತಂದ್ರೆ ಮೆಕ್ಕೆಜೋಳವನ್ನ ಈಗೇನು ಹಸಿಯಾಗಿ ಅಂದ್ರೆ ಮೊಳಕೆ ಒಳದಂತಹ ಮೆಕ್ಕೆಜೋಳವನ್ನ ಕೊಡುವಂತಹ ಒಂದು ಪದ್ಧತಿ ಅದ. ಅದನ್ನೇನಾದ್ರೂ ತಾವು ಮಾಡ್ತಾ ಇಲ್ಲ? ಅದೇನ್ ಮಾಡ್ತಾ ಇಲ್ರಿ, ಮೆಕ್ಕೆಜೋಳ ಬೆಳಿತೀವಲ್ರಿ, ಅದು ಕಟ್ ಮಾಡಿ ಅದನ್ನ ಚಾಪ್ ಕಟ್ ಅನ್ನ ಹಾಕಿ ಅದನ್ನೇ ಮಾಡ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಗೋಧಿ ಹುಲ್ಲು ಅದನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದೇ ರೀತಿಯಾಗಿ ಜಾನುವಾರುಗಳಿಗೆ ಸಹಿತ ಮೆಕ್ಕೆಜೋಳದ ಹುಲ್ಲನ್ನ ಕೊಡುವಂತದ್ದು, ಮೊಳಕೆಯನ್ನು ಕೊಡುವಂತಹ ಸ್ಪ್ರೌಟ್ಸ್ ಅದನ್ನ ಕೊಡುವಂತದ್ದು. ಅದು ಏನು ಕೊಟ್ಟಿಲ್ಲ ರೀ, ಗೋಧಿ ಭೂಸ ಅವೆಲ್ಲ ಬರ್ತಾವಲ್ಲ ಅವೆಲ್ಲ ಖರೀದಿ ಮಾಡ್ತೀವ್ರಿ. ಈಗ ದಿವಸಕ್ಕೆ 400 ಲೀಟರ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ ಹಾಲು, ಇದು ನಿಮ್ಮ ಲೆಕ್ಕದ ಪ್ರಕಾರ ಒಂದು ಎವರೇಜ್ ಇಳುವರಿ ಅದನೋ ಅಥವಾ ಇದಕ್ಕಿಂತ ಇನ್ನು ಹೆಚ್ಚಾಗಬೇಕಂತ ಐತೋ ಅಥವಾ ಇದು ಬಹಳಷ್ಟು ಇನ್ನು ಕಡಿಮೆ ಆಯ್ತು ಅನ್ನುವಂಥದ್ದು, ಯಾವ ರೀತಿಯಾದಂತಹ ಒಂದು ಅನುಭವ ತಮ್ದು? ಹೆಚ್ಚಿಗೆ ಅದರಿ ನಮ್ದು, ಕಡಿಮೆ. ಒಂದು ಎಮ್ಮೆ ನಿಮಗೆ ಒಂದು ದಿವಸಕ್ಕೆ 12 ಲೀಟರ್ ಕೊಡ್ತದ? ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದ್ರಿ, ವೆದರ್ ಮ್ಯಾಗ ಹೆಚ್ಚು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಬೇಸಿಗೆ ಒಳಗೆ ಕಡಿಮೆ ಆಗ್ತದ್ರಿ, ಆ ಟೈಮ್ ನೊಳಗೆ ವಿಶೇಷವಾದಂತದ್ ಏನಾದ್ರೆ ಜಾಗೃತಿ ತಗೋತೀರಿ ತಾವು? ತಗೋತೀವ್ರಿ. ಏನ್ ಮಾಡ್ತೀರಿ ಹುಲ್ಲು ಒಳಗೆ ಅವೆಲ್ಲ ಮಿಕ್ಸ್ ಮಾಡ್ತಾರಲ್ರಿ, ಮಜ್ಜಿಗೆ ಆ ತರ ಅದೆಲ್ಲ ಹಾಕ್ತಿರ್ತೀವ್ರಿ. ಎಮ್ಮೆಗಳಂತಂದ್ರೆ ಅವುಗಳನ್ನ ತಂಪಾಗಿಡ್ಬೇಕು, ಯಾವತ್ತು ತಂಪಾಗಿಡ್ಬೇಕ್ರಿ? ಫ್ಯಾನಿನ್ ಸಿಸ್ಟಮ್ ಅದರಿ, ಆಮೇಲೆ ಗ್ರೀನ್ ನೆಟ್ ಅದೆಲ್ಲ ಹಾಕಿಸ್ತೀವ್ರಿ. ಹೌದಾ? ಅಂದ್ರೆ ಕೊಟ್ಟಿಗೆ ಒಳಗೆ ಫ್ಯಾನ್ ಹಚ್ಚಿ ಇಟ್ಟಿರಿ ಅಥವಾ ಮತ್ತೆ ಕೂಲಿಂಗ್ ಏನಾದ್ರೂ ಇಫೆಕ್ಟ್ ಅದನ್ನ? ಅದೇನ ಮಾಡಿಲ್ಲ ರೀ, ಮಾಡಿಲ್ಲ, ಫ್ಯಾನ್ ವ್ಯವಸ್ಥೆ. ಸಾಮಾನ್ಯವಾಗಿ ಎಮ್ಮೆಗಳಿಗೆ ನಾವು ಬಹಳಷ್ಟು ತಂಪಿನೊಳಗೆ ಇಡಬೇಕಾಗ್ತದೆ. ಬಹಳಷ್ಟು ಕಡೆ ಈ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದೀವಿ. ಈಗ ಇಷ್ಟು ದೊಡ್ಡ ಪ್ರಮಾಣದೊಳಗೆ ತಾವು ಮಾಡ್ತಾ ಇದ್ರಿ, ತಂತ್ರಜ್ಞಾನ ಕೂಡ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ರಿ, ಯಂತ್ರೋಪಕರಣಗಳನ್ನು ಕೂಡ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ರಿ. ಈಗ ಹಾಲು ಕರಿಯೋದಕ್ಕೆ ಜನ ಇದ್ದಾರೆ ಅಂತ ಹೇಳಿದ್ರೆ, ಹಾಲು ಕರೆಯುವಂತಹ ಮಷೀನು ಅಥವಾ ಅವುಗಳನ್ನ ಪ್ಯಾಕ್ ಮಾಡುವಂತದ್ದು ಅದನ್ನೆಲ್ಲ? ಹಾಲು ಕರೆಯುವಂತ ಮಷೀನ್ ಏನ ತಂದಿಲ್ಲ, ಅದು ಸುಮ್ನೆ ಅವಾಗ ಪ್ರಾಬ್ಲಮ್ ಆಗ್ತದ, ಕಷ್ಟ ಆಗ್ತದ ಅಂತೇಳಿ ಆ ಕೈಲಿಂದ ಹಾಲು ಕರೀತಾರೆ. ಕೈಯಿಂದನೇ ಹಾಲು ಕರೀತೀರಿ? ಮತ್ತೊಂದು ಪ್ಯಾಕಿಂಗ್ ಅದೆಲ್ಲ ಮಾಡುವಂತ ಮಷೀನ್ ಅದ್ರಿ, ಪ್ಯಾಕಿಂಗ್ ಅದಲ್ಲೇ. ಯಾವ್ದಾದ್ರು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಹಾಲನ್ನ ಅಥವಾ ಏನ್ ಹಂಗೇನ್ ಮಾರಾಟ? ಬ್ರ್ಯಾಂಡ್ ಅಂತೇನಿಲ್ರಿ, ಬ್ರ್ಯಾಂಡ್ ಅದು ಏನ ಸೆಟ್ ಆಗಲಾಗದ, ಬಟ್ ಆದಿತ್ಯ ಡೈರಿ ಅಂತ ಗುಲ್ಬರ್ಗ ಜನರಿಗೆ ಗೊತ್ತದ್ರಿ. ಆದಿತ್ಯ ಅಂತಾನೆ ಕರೀತಾರೆ, ಆದಿತ್ಯ. ನಾನು ಸುಮ್ಮ ಒಂದು ಲೆಕ್ಕಕ್ಕೆ ಕೇಳ್ತಾ ಇದ್ದೀನಿ ತಮಗೆ, ತಾವು ಈ ಎಲ್ಲ ಏನು ಕೆಲಸಗಳದಾವ ಇದ್ರದ ಲೆಕ್ಕ ಇಡ್ತಾ ಇದ್ದೀರಿ ತಾವು? ಲೇಬರ್ ಇರಬಹುದು, ಮೇಂಟೈನ್ ಮಾಡ್ತಾ ಇದ್ರಿ, ಪ್ರತಿ ದಿವಸ ಏನೇನಾಯ್ತು ಏನೇನಿಲ್ಲ, ಡೈಲಿ ಮುಂಜಾನೆ ಎಷ್ಟು ಲೀಟರ್ ಬರ್ತದೆ, ಸಂಜೆ ಎಷ್ಟು ಲೀಟರ್ ಬರ್ತದೆ, ಅದು ಲೆಕ್ಕ ಇಡ್ತೀವಿ. ಲೆಕ್ಕ ಇಡ್ತೀರಿ ಅಂದ್ರೆ ಈಗ ಒಂದು ತಿಂಗಳ ಆದ ನಂತರ ಪೇಮೆಂಟ್ ಆಗ್ತದೆ? ಪೇಮೆಂಟ್ ಆಗ್ತದೆ. ಏನ್ ಮಾಡಿದ್ರು ಪೇಮೆಂಟ್ ಒಂದು ತಿಂಗಳಾದ್ಮೇಲೆ ಪೇಮೆಂಟ್ ಆಗ್ತದೆ. ಈಗ ಕೆಎಂಎಫ್ ಗೆ ನೀವು ಹಾಲು ಹಾಕ್ತಾ ಇದ್ರಿ, ಅದ್ರ ಪೇಮೆಂಟ್ ಹೆಂಗ ಆಗ್ತದ್ರಿ? ಕ್ಯಾಶ್ ಅವರು ಯಾವಾಗ ಕೊಡ್ತಾರ? ಅವರು ಅದನ್ನು ಒಂದ್ ತಿಂಗಳಾದ್ಮೇಲೆ ಕೊಡ್ತಾರೆ. ಈಗ ತಾವು ಒಂದು ಲೀಟರ್ ಹಾಲನ್ನ ಎಷ್ಟು ರೇಟಿಗೆ ಮಾರಾಟ ಮಾಡ್ತೀವಿ? 70 ರೂಪಾಯಿ ಲೀಟರ್ ಕೊಡ್ತೇವ್ರಿ. 70 ರೂಪಾಯಿ ಲೀಟರ್? ಎಮ್ಮೆ ಹಾಲು ಬಹಳ ದಟ್ಟ ಇರ್ತದೆ, ಗಾಢ ಇರ್ತದೆ, ಕೊಬ್ಬಿನಾಂಶ ಸಾಕಷ್ಟು ಇರ್ತದೆ, ಸಾಕಷ್ಟು ಇರ್ತದೆ. ಅದನ್ನ ನೇರವಾಗಿ ತಾವು ಮಾರಾಟ ಮಾಡ್ತಾ ಇದ್ದೀರಿ 70 ರೂಪಾಯಿಗೆ ಒಂದು ಲೀಟರ್? ಕೆಎಂಎಫ್ ಕೊಡುವಂತದ್ದು ಅವರು 55 ಹಂಗ ತಗೊಂತಾರೆ, ಕೊಬ್ಬಿನ ಮೇಲೆ ಅವ್ರು ತಗೋತಾರೆ. ಹೌದ್ರಿ. ಅಲ್ಲಿ ಏನಾದ್ರೂ ನಿಮಗೆ ಬೋನಸ್ ಏನಾದ್ರು ಸಿಕ್ಕಿದೆ ಕೊಬ್ಬಿನ ಔಷಧ ಮೇಲೆ 1% ಹೆಚ್ಚಾಯ್ತು ಅಂತಂದ್ರೆ ಎಷ್ಟು ಬೋನಸ್ ಇದೆ? ಆತರ ಏನ್ ಇದು ಮಾಡಿಲ್ಲ ರೀ ಅವ್ರು, ಅದೇನು ತಮಗ ಐಡಿಯಾ ಇಲ್ಲ, ಐಡಿಯಾ ಇಲ್ಲ. ಈಗ ಹಾಲಿನ ಬಗ್ಗೆ ನಿಮ್ಮ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ? ಕ್ವಾಲಿಟಿ ಚಲೋ ಅದಂತ ಹೇಳ್ತಾರೆ. ಒಂದೆರಡು ದಿವಸ ಏನೋ ಪ್ರಾಬ್ಲಮ್ ಇದೆ ನಮ್ಮ ಹಾಲಕ್ಕ ಹುಡುಗರು ಬಿಟ್ರೆ ಅವ್ರದ್ದು ಏನಾರೈತೆ ಯಾರನ್ನ ತೀರ್ಕೊಂಡ್ರು ಮಾಡಿದ್ರು ಅಂದ್ರೆ ಒಂದು 10 ಸರಿ ಫೋನ್ ಬರ್ತಾವ್ರಿ, ಒಬ್ಬೊಬ್ಬರು 10 ಸರಿ ಫೋನ್ ಬರ್ತಾವ್ ನಿಮ್ ಹಾಲು ಇಲ್ಲ ಅಂದ್ರೆ ನಮಗ್ ನಡಲ್ಲ ಅಂತ ಹೇಳ್ತಾರ. ಓಹೋ, ಎಡಿಟ್ ಆಗ್ಬಿಟ್ರಿ ನಮ್ಮ ಹಾಲಿಗೆ. ಒಳ್ಳೆ ಹಾಲು ಇರ್ತದೆ, ಒಳ್ಳೆ ಕ್ವಾಲಿಟಿ ಹಾಲು ರೀ, ಆಮೇಲೆ ಹೈಜಿನ್ ಕ್ಲೀನ್. ಈಗ ಹಾಲು ಅಷ್ಟೇ ತಾವು ಮಾರಾಟ ಮಾಡ್ತಾ ಇದ್ರೆ ಅಥವಾ ಹಾಲಿನ ಉತ್ಪನ್ನಗಳನ್ನು ಮಾಡ್ತಾ ಇದ್ರೆ? ಹಾಲಿನ ಉತ್ಪನ್ನ ಏನೋ ಏನು ಮಾಡ್ತಾ ಇಲ್ಲ ರೀ, ಮಾಡ್ತಾ ಇಲ್ಲ. ಪನೀರ್ ಮಾಡ್ಬೇಕಂತದ, ನಾನು ಸೆಟ್ ಆಗ್ಬೇಕ್ರಿ. ಈಗೇನು ತಮಗ 400 ಲೀಟರ್ ಬರ್ತದ, ಅದನ್ನ ನೇರವಾಗಿ 300 ಲೀಟರ್ ಮಾರ್ತಾ ಇದ್ದೀರಿ, ಆಮೇಲೆ 100 ಲೀಟರ್ ಸಂಸ್ಥೆ ಮಾಡ್ತೀರಿ. ಎಲ್ಲಿ ನಿಮಗೆ ಹೆಚ್ಚಿಗೆ ಉತ್ಪಾದನೆ ಆದಂತಹ ಸಂದರ್ಭದೊಳಗ ಈ ಹಾಲನ್ನ ಉಳಿಸಿ ಮೊಸರು ಮಾಡೋದಾಗ್ಲಿ, ಮಜ್ಜಿಗೆ ಮಾಡೋದಾಗ್ಲಿ, ತುಪ್ಪ ಮಾಡೋದಾಗ್ಲಿ, ಇವತ್ತಿನ ದಿವಸ ತುಪ್ಪಕ್ಕಂತೂ ಬಹಳ ಡಿಮ್ಯಾಂಡ್, ಅದ್ರೊಳಗ ಎಮ್ಮೆ ಹಾಲಿನ ತುಪ್ಪ ಅಂತೂ ಬಹಳ ಡಿಮ್ಯಾಂಡ್ ಇದೆ, ಸಾಕಷ್ಟು ಒಳ್ಳೆ ಬೆಲೆಗೆ ಅದು ಮಾರಾಟ ಆಗ್ತಾ ಇದೆ. ಈ ಬಗ್ಗೆ ತಾವು ಯೋಚನೆ ಮಾಡ್ತಾ ಇದ್ದೀರಿ? ಮಾಡಿಲ್ರಿ. ಆತರ ಲೇಬರ್ಸ್ ಎಲ್ಲ ಸಿಗ್ಬೇಕು, ಮಾಡ್ಬೇಕು. ತುಪ್ಪ ಕಾಸ್ಬೇಕಂದ್ರೆ ಬಹಳ ಇದು. ಅಡ್ಡಿಲ್ಲ, ನೀವು ನಿಮ್ಮ ಮನೆ ಒಳಗಡೆ ಮಾಡ್ಕೊಳ್ತಾ ಇದ್ದೀರಿ? ನಾವು ಮನೆ ಒಳಗೆ ಮಾಡ್ಕೊತೀವಿ, ಮಾಡ್ಕೊಳ್ತಾ ಇದ್ದೀನಿ. ನಾನು 22-23 ವರ್ಷ ಆದ್ಮ್ಯಾಗ ಮನೆ ತುಪ್ಪ ನಮ್ಮ ಹೊಲದಾಗ ಬಂದ್ಮ್ಯಾಗ ಊಟ ಮಾಡತ್ತೀವಿ. ಆ ಒಂದೇ ಸಲ ಹಾಲು ಮತ್ತ ತುಪ್ಪ ಊಟ ಮಾಡುವಾಗ ಏನ್ ಅನಿಸ್ತಾ ಇತ್ತು ಹೇಳ್ರಿ? ನಾವ ಮೊಸರಂತೂ ಗಟ್ಟಿ ಐಸ್ ಕ್ರೀಮ್ ಅಂತಾರಲ್ಲ ಆ ತರ ನಮ್ದು ಮೊಸರು ಇರ್ತದ. ಈಗ ನಾವು ನೋಡ್ತೀವಿ ಬಹಳಷ್ಟು ಮನೆಯೊಳಗೆ ಹೋದಾಗ ಏನ್ ಗೃಹಿಣಿಯರು ಇರ್ತಾರೆ, ಮನೆಯೊಳಗೆ ಮಾಡದಂತ ತುಪ್ಪವನ್ನ ಕೊಟ್ಟು ಅತಿಥಿಗಳಿಗೆ ಏನ್ ಮನ್ಯಾಗ ಮಾಡಿದ ತುಪ್ಪ ಅಂತ ಹೇಳಿ ಅಂತಿರ್ತಾರೆ. ನಮ್ ಫ್ರೆಂಡ್ಸ್ ಒಳಗೆಲ್ಲ ಹಂಗೆ ಅಂದ್ರೆ

ಒಂದು ಉರುವಲು ನಿಮಗೆ ಸಿಗ್ತಾ ಇದೆ ಗ್ಯಾಸಿನ ರೂಪದೊಳಗೆ, ಅದ್ರದ್ದೇನು ತೊಂದರೆ ಇಲ್ಲ. ಲೈಟ್ ಕೂಡ ಅದ್ರ ಮೇಲೆ ಮಾಡಿಲ್ಲ. ಅದ್ರ ಅಡಿಗೆ ಮಾಡುವಂತಹದ್ದಾಗ್ಲಿ ಬೇರೆ ಬೇರೆ ಪಂಪ್ ಏನಾದ್ರೂ ಅದ್ರ ಮೇಲೆ ಚಾಲು ಇಲ್ಲ, ಅಡ್ಡಿಲ್ಲ. ನಮ್ಮ ರೈತರು ಇದನ್ನ ಬಹಳ ವಿಚಾರ ಮಾಡ್ಬೇಕು. ಇತ್ತೀಚಿನ ದಿವಸದೊಳಗೆ ಜಾನುವಾರುಗಳು ಇಲ್ಲ, ಸಗಣಿ ಸಿಗುದು ಕಷ್ಟ ಆಗಿಲ್ಲ, ಹಿಂಗಾಗಿ ಬಯೋಗ್ಯಾಸ್ ನಾವು ಮಾಡ್ತೀವಿ ಅಂತಂದ್ರೆ ಅವಕಾಶಗಳು ಕೂಡ. ಆಮೇಲೆ ಏನೋ ಒಂದು ಭರಣಿ ಅಂತಾರಲ್ರಿ, ಕುಳ್ಳ ಅಂತಾರ ನಮ್ದು ಈ ಕಡೆ ಸೈಡ್, ಅದು ಒಂದ್ ಮೂರ್ ನಾಲ್ಕು ಆಕಳದವ್ರಿ, ಅದ್ರಲ್ಲಿಂದ ಮಾಡ್ಬೇಕಂತ ನನ್ನ ವಿಚಾರ ಅದ. ಅಂದ್ರೆ ಇದು ಕುಳ್ಳ ಮಾಡ್ಬೇಕು, ಆಕಳ ಸಗಣಿ ಊದ ಅದೆಲ್ಲ ಹಾಕ್ತಿವಲ್ರಿ ಸಲ ಮಾಡ್ಬೇಕಂತದ. ಈಗ ನೋಡ್ರಿ ಜಗತ್ ಎಷ್ಟು ಬದಲಾವಣೆ ಆಗ್ಯದ ಅಂತಂದ್ರ, ಆಕಳ ಸಗಣಿ ಕುಳ್ಳ ಏನಿರ್ತದ ಅದಕ್ಕೆ ಬಹಳ ದೊಡ್ಡ ಡಿಮ್ಯಾಂಡ್ ಅದ ಇವತ್ತು ಮಾರ್ಕೆಟ್ ನೋಡ. ಎಲ್ಲೂ ನಾವು ನೋಡಿದೀವಿ, ನಾವು ಖರೀದಿ ತಗೋಬೇಕಂದ್ರೆ 5 ರೂಪಾಯಿ ಒಂದ್ ಕೊಡ್ತಾರ್ರಿ. ಅದು 5 ರೂಪಾಯಿ ಒಂದು, ಕೆಲವೊಂದು ಆನ್ಲೈನ್ ಒಳಗೆ ಮಾರಾಟ ಆಗ್ತದೆ 150 ರೂಪಾಯಿ ಮಾರಾಟ ಆಗ್ತದೆ. ಅದಕ್ಕೆ ಈ ಒಂದು ವಿಚಾರ ತಮಗೆ ಅದ ಅಂದಂಗಾಯ್ತು. ಈಗ ತಮ್ಮಲ್ಲಿ ಸಾಕಷ್ಟು ಸಗಣಿ ಸಿಗ್ತಾ ಇದೆ, ಅದನ್ನು ಕುಳ್ಳು ಮಾಡಿ ಮಾರಾಟ ಮಾಡುವಂತದ್ದು ಏನಾದ್ರೂ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ರಿ? ಹಿಂಗ ಏನಾದ್ರು ಆಕಳದಷ್ಟೇ ಮಾಡ್ಬೇಕು, ಯಾಕಂದ್ರ ಎಮ್ಮಿದ್ ಬಾಡ ಅಂತಾರೆ ಪೂಜೆ ನಡೆಯಲ್ಲ ಅಂತಾರ, ಅದಕ್ಕೆ ಆಕಳದಷ್ಟೇ ಮಾಡ್ಬೇಕಂತ ವಿಚಾರ ಅದೇರಿ. ಅಂದ್ರ ಆಕಳ ಸಂಖ್ಯೆನು ಹೆಚ್ಚು ಮಾಡ್ಕೊಂಡು ಕುಳ್ಳು ತಯಾರು ಮಾಡ್ಬೇಕು ಅನ್ನೋ ಒಂದು ವಿಚಾರ ಇದೆ. ನಮ್ಮ ಕೃಷಿ ಒಳಗೆ ತೊಡಕೊಳ್ಬೇಕು ಅನ್ನುವಂತ ಆಸಕ್ತ ಯುವತಿಯರಿಗೆ ತಾವೇನ್ ಹೇಳ್ತೀರಿ? ಮಾಡ್ಬೇಕಂತ ನಾನು ಅಂತೀನಿ, ಯಾಕಂದ್ರೆ ಒಳ್ಳೆ ವಾತಾವರಣ ಸಿಗ್ತದ್ರಿ. ಏನ್ ಹೊಲಕ್ಕೆ ಹೋಗ್ತಿವಲ್ಲ, ಯಾಕಂದ್ರೆ ಈಗ ಬಹಳಷ್ಟು ಎಲ್ಲ ಗವರ್ಮೆಂಟ್ ಬಹಳ ಅನುಕೂಲ ಮಾಡ್ಕೊಟ್ಟದ್ರಿ, ಮಾಡ್ಬೇಕು ಮಾಡೋದ್ರೊಳಗೆ. ಏನು ತಾವು ಸಾಕಷ್ಟು ಉಪಯೋಗ ಮಾಡ್ಕೊಂಡಿರಿ ಸರ್ಕಾರದ ಸ್ಕೀಮ್ಗಳನ್ನ? ನಮ್ಗೇನ್ ನಾವು ಇವತ್ತು ಊಟ ಮಾಡ್ತೀವಿ ಅಂದ್ರೆ ಹೊರಲಿಂದ ಸಿಗ್ತದ್ರಿ ನಿಮ್ಗೆ, ಅದು ಇಲ್ಲ ಅಂದ್ರೆ ನಾವು ಇಲ್ಲ. ನಾನು ಹೇಳ್ತೀನಿ, ಬಹಳ ಸಂತೋಷ. ಆತ್ಮೀಯರೆ, ಜ್ಯೋತಿ ಅವಿನಾಶ್ ಉಪ್ಲಾವಕರ್ ಅವರು ಇಲ್ಲಿ ತನಕ ತಮ್ಮ ಅನುಭವಗಳನ್ನ ಏನ್ ಹೇಳಿದ್ರು ಅದನ್ನ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದಕ್ಕಾಗಿ ಅವರ ನಂಬರ್ ನಾನು ಕೊಡ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9881231379. ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಜ್ಯೋತಿ ಉಪ್ಲಾವಕರ್ರೆ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ಮಹಿಳಾ ರೈತರ ಜೊತೆಗೆ ತಾವು ತಮ್ಮ ಹೈನುಗಾರಿಕೆ ಒಳಗಿನ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತೆ ಯಾವ ರೀತಿ ನಾವು ಕಲಿತು ಬೇರೆಯವ್ರ ಮೇಲೆ ಅವಲಂಬನೆ ಆಗೋದಕ್ಕಿಂತ, ಬೇರೆ ಉದ್ಯೋಗ ಹುಡುಕಾಡ್ಕೊಂಡು ಹೋಗೋದಕ್ಕಿಂತ ನಾವೇ ಒಂದು ಉದ್ಯಮವನ್ನ ಶುರು ಮಾಡಿ ಉಳಿದವರಿಗೆ ಒಂದು ಜೀವನವನ್ನ ಕೊಡುವಂತ ಒಂದು ಕೆಲಸ ಏನ್ ತಾವು ಮಾಡ್ತಾ ಇದ್ದೀರಿ, ಬಹಳ ಅನುಕರಣೀಯವಾದಂತಹ ಒಂದು ಕಾರ್ಯ. ಮತ್ತೆ ನಮ್ಮ ಯುವಕರು ಮತ್ತೆ ಯುವತಿಯರು ಇದರಿಂದ ಪ್ರೇರಣೆ ಪಡಿತಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ಕೇಳುಗರ ಜೊತೆಗೆ ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಇಲ್ಲಿ ತನಕ ಬಂದು, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.

ಅಧಿಕ ನೀರನ್ನು ಬಳಸುತ್ತ ನೀರಾಸುರನಾಗದಿರು ನೀನು. ದುಂದು ತರವಲ್ಲ, ದುಂದು ವೆಚ್ಚ ತರವಲ್ಲ, ನೀರಾಟವಾಡದಿರು ಮೋಜಿಗೆ. ಹನಿಹಾನಿ ಜಲವೋ ಜೀವ ಉಳಿಸುವುದು, ಹನಿಹಾನಿ ಜಲವೋ ಜೀವ ಉಳಿಸುವುದು. ಜೀವ ಜಲವನ್ನು ತಾಯಿ ಗಂಗಮ್ಮನ್ನ ಸದ್ಬಳಕೆ ಮಾಡೋ ಮನುಜ ನೀರನ್ನ.